ಹೆಚ್ಚಳ ಡಾ ಕೆ ಸುಧಾಕರ್. ನೂತನ ಪಡಿತರ ಚೀಟಿ ಜಾರಿ ಸಚಿವ ಜೆಸಿ ಮಾಧುಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಈಗ ದೇಶಭಕ್ತಿ. ಸಮಯ 6:50. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9 ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2-3 ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದ್ರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9 ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ಗೆ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ. ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ನಾನೇನ್ ಮಾಡ್ಲಿ ಅದನ್ನು? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿವಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಅಮ್ಮ, ನನಗೀಗ 1.5 ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿ ಆದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರೋವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೇದು, ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ. ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ. ಯಾವುದೇ ಕಾರಣಕ್ಕೆ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಆರಿಸಿ ಇಂದೇ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾತ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಡಾಲ್ಮಿಯಾ ಸಿಮೆಂಟ್ ಅಂದಿದೆ, ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ಡಾಲ್ಮಿಯಾ ಸಿಮೆಂಟ್ ಅಂದಿದೆ, ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24-28 ವಾರಗಳಲ್ಲಿ ತಪ್ಪದೇ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಸ್ಕಿಜೋಫ್ರೀನಿಯಾ ಕಾಯಿಲೆಯಲ್ಲಿ ಅನುಮಾನ, ಭಾವನೆಗಳ ಏರುಪೇರು, ಅಸಹಜ ಮತ್ತು ವಿಚಿತ್ರ ಅನುಭವಗಳು ಆಗುತ್ತವೆ. ಸದಾ ಆತಂಕ, ಭಯ, ಹೆಚ್ಚಿನ ಎದೆಬಡಿತ, ನಡುಕ, ತಳಮಳ, ಇವು ಆತಂಕ ಕಾಯಿಲೆಯ ಲಕ್ಷಣಗಳು. ಎರಡು ವಾರಕ್ಕಿಂತ ಹೆಚ್ಚಿನ ಬೇಜಾರು, ದುಃಖ, ವಿನಾಕಾರಣ ಅಳುವುದು, ಮಂಕುತನ, ಇವು ಖಿನ್ನತೆ ಇರಬಹುದು. ಪದೇ ಪದೇ ಕೈ ತೊಳೆಯುವುದು, ಮಾಡಿದ ಕೆಲಸ ಮತ್ತೆ ಮತ್ತೆ ಪರಿವೀಕ್ಷಿಸುವುದು ಗೀಳು ಮಾನಸಿಕ ಕಾಯಿಲೆಯ ಲಕ್ಷಣಗಳು. ಈ ಎಲ್ಲ ಕಾಯಿಲೆಗಳಿಗೆ ಹೊರರೋಗಿಯಾಗಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಚನ್ನಗಿರಿ ತಾಲೂಕು ಸೋಮಶೆಟ್ಟಿಹಳ್ಳಿಯ ಕೃಷಿಕ ಗಿರೀಶ್ ಜಿಕೆ ಅವರ ಕೃಷಿ ಅನುಭವಗಳ ಕುರಿತ ಸಂದರ್ಶನ ಕೇಳೋಣ. ಆತ್ಮೀಯ ಕೇಳಿದರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಚನ್ನಗಿರಿ ತಾಲೂಕು ಸೋಮಶೆಟ್ಟಿಹಳ್ಳಿಯ ಗಿರೀಶ್ ಜಿಕೆ ಇವರ ತೋಟದಲ್ಲಿದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ ಗಿರೀಶ್ ಅವರೇ. ನಮಸ್ಕಾರ ಸರ್. ಹೇಳಿ ಗಿರೀಶ್ ಅವರೇ, ನೀವು ಎಲ್ಲಿ ತನಕ ಓದಿದ್ರ, ತಮ್ಮ ಒಂದು ಪರಿಚಯವನ್ನು ನಮ್ಗೆ ಕೇಳಗ್ರಿ ಮಾಡಿಕೊಡ್ರಿ. ನಾವು 7ನೇ ಕ್ಲಾಸ್ ತನಕ ಓದಿದ್ವಿ. ಅದ್ರ ಮೇಲೆ ನಮ್ಮ ತಂದೆಯರಿಗೆ ಅವ್ರಿಗೆ ಹುಷಾರಿಲ್ಲ, ಕೆಲಸದಾರ ಸಿಗಲ್ಲ ಅಂತೇಳಿ ಬಿಟ್ಟು ನಾವು ವ್ಯವಸಾಯಕ್ಕೆ ನಿಂತ್ಕೊಂಡಿವಿ. ವ್ಯವಸಾಯ ಮಾಡ್ಕೊಂತ ಮತ್ತೆ ಒಂದು ಎಕರೆ ತೋಟ ಇತ್ತು ನಮ್ಮ ತಂದೆಯವ್ರದ್ದು. ಆಮೇಲೆ ಜಮೀನು ಇತ್ತ, ಮಾಡ್ತಾ ಇದ್ವಿ. ಹಂಗಾಗಿ ತೆಗಿ ಎಲ್ಲಾಗಿ ಜಮೀನಿಂದೇನು ಅಷ್ಟಿದಾಗಲ್ಲ, ಅಡಿಕೆ ಗಿಡ ಕಟ್ಟಿರ್ಪಾಡು ಅಂತ ಅಡಿಕೆ ಕಟ್ಕೊಂಡು ಒಂದೊಂದು 2 ಎಕರೆ ಕಟ್ಕೊಂಡು ದನ ಕರ ಕಟ್ಕೊಂಡು ಮಾಡ್ಕೋ ಅಂತ ನಾವು ಹಿಂಗೆ ಮಾಡ್ಕೊಂತ ಜಾಸ್ತಿ ಮಾಡ್ಕೊಂತ ಬಂದಿವಿ. ವ್ಯವಸಾಯ ಚೆನ್ನಾಗಿ ನಡೀತಾ ಐತಿ. ಈಗ ತೋಟ ಎಲ್ಲ ಈಗ ಎಷ್ಟೆಕರೆ ತೋಟ ಇದೆ? ಈಗ 10 ಎಕರೆ ಐತಿ. 1 ಎಕರೆ ಅಂತ ಹೇಳಿದ್ರಿ, ಈಗ 10 ಎಕರೆ ಅಂತೀರ, ಹೇಗದು? ಹೇಗೆ ಅಂದ್ರೆ ಒಂದು ವರ್ಷ ಒಂದ 2 ಎಕರೆ ಕಟ್ಟಿದ್ವಿ, ನಾವು ಇನ್ನೊಂದ್ ವರ್ಷ ಒಂದ್ 3 ಎಕರೆ ಕಟ್ಟಿದ್ವಿ, ಆಮೇಲೆ ಒಂದ 5 ಎಕರೆ ಒಂದ್ ಪಟ ಕಟ್ಟಿದ್ವಿ. ಹಂಗಾಗಿ ಮಾಡ್ಕೊ ಅಂತ ಬಂದ್ವಿ. ಅಡಿಕೆ ಅಂತ ಹೇಳಿದ್ರಿ, ಯಾವ ತಳಿ ಅಡಿಕೆ ಹಾಕಿದಿರಿ ನೀವು? ನಾವು ಜವಾರಿ ಅಡಿಕೆನೇ, ನಮ್ ತಳಿ ಅಡಿಕೆನೆ ಹಾಕಿರೋದು. ಅಂದ್ರೆ ನೀವೇ ಸಸಿ ಮಾಡಿದ್ದ? ನಾವು ಸ್ವಲ್ಪ ಮಾಡಿದ್ವಿ, ಇನ್ನೊಂದಿಷ್ಟು ನಮ್ಮ ದೊಡ್ಡಪ್ಪರ ಹತ್ರ ತಗೊಂಡು ಕಟ್ಟಿದ್ವಿ. ತಗೊಂಡ್ ಕಟ್ಟಿದ್ರಿ ಅಂದ್ರೆ ನೀವು ಕೂಡ ಮಾಡಿದ್ರಿ ಅಂದ್ರೆ ಯಾವ ರೀತಿ ಮಾಡಿದ್ರಿ ನೀವು ಸಸಿನ? ನಾವು ಅಂದ್ರೆ ಈಗ ಅಡಿಕೆಯಿಂದ ಗೋಟ್ ತಗೊಂಬಂದು ಮೊಳಕೆ ಕಟ್ಟಿ ಆಮೇಲೆ ಪ್ಯಾಕೆಟ್ ಮಾಡಿ ಮತ್ತೆ ಆಮೇಲೆ ಗುಣೆ ಮಾಡಿ ದಾಯ ಮಾಡಿ. ಎಷ್ಟು ವರ್ಷದ್ದು? 5 ವರ್ಷ ತಪ್ಪ 6 ವರ್ಷಕ್ಕೆ ಬರ್ತಾವ ಅಡಿಕೆ. ಚೆನ್ನಾಗಿ ಮಾಡಿದ್ರೆ 5 ವರ್ಷಕ್ಕೆ ಕೆಡಬಹುದು. ಚೂರು ನೆಗ್ಲೆಕ್ಟ್ ಮಾಡಿ ಬಹಳ ತೋಟ ಅಲ್ಲ, ಅದ್ಲಿ ಇಲ್ಲಿ ನೋಡ್ಕೊಳೋರು ಒಬ್ರೆ ಅಲ್ಲ, ಹಂಗಾಗಿ ಲೇಟ್ ಆದ್ರೆ 6 ವರ್ಷ ಆಗುತ್ತೆ. ಎಕರೆಗೆ ಎಷ್ಟು ಗಿಡ ಕೂರಿಸಿದ್ರು? ಎಕರೆ 8.5 ದಾಯ ಆದ್ರೆ 600 ಹಂಗ ಕೂರ್ತವೆ. ದೊಡ್ಡ ದಾಯ ಮಾಡಿದ್ರೆ ಕಮ್ಮಿ ಕೂರ್ತವೆ, 450 ಹಿಂಗ ಕೂರ್ತವೆ. 9 ಅಡಿ ಹಂಗ ಕಟ್ಟಿರಿ. ದೊಡ್ಡದಾಯ ಅಂದ್ರೆ 9-9.5 ಕಟ್ತಾರೆ. ಹಿಂಗ 9 ಅಡಿ ಹಿಂಗೆ ಹಂಗೆ ಒಂದ್ ಮರದಿಂದ ಮರಕ್ಕೆ 9.5 ಅಡಿ 9 ಅಡಿ ಹಿಂಗ ಕಟ್ತಾರೆ. ಅವಾಗ ಈ ಟ್ರ್ಯಾಕ್ಟರ್ ಎಲ್ಲ ಹೋಗಕ್ ಅನುಕೂಲ ಆಗುತ್ತೆ? ಅನುಕೂಲ ಆಗತ್ತೆ, ಟ್ರ್ಯಾಕ್ಟರ್ ಎಲ್ಲ ಹೋಗಕ್ಕೆ. ಇದು ಬಿಸಿಲು ಒದೆ ಜಾಸ್ತಿ ಆಗತ್ತೆ. ದೊಡ್ಡದಾಯ ಕಟ್ಟಿರಿ, ಸಣ್ಣದಾಯ ಕಟ್ಟಿರಿ, ಬಿಸಿಲು ಒದೆ ಕಮ್ಮಿ ಆಗತ್ತೆ, ಕಳೆನೂ ಕಮ್ಮಿ ಆಗತ್ತೆ ಅಂತ ಹೇಳಿ ಸಣ್ಣದಾಯ ಮಾಡ್ತೀವಿ. ಇಳುವರಿನ ಗಿಡಗಳು ಜಾಸ್ತಿ ಕೊಡ್ತತೆ, ಇಳುವರಿನ ಪರವಾಗಿಲ್ಲ ಅಂತ. ಆಗ ಸಣ್ಣ ಟ್ರ್ಯಾಕ್ಟರ್ಗೆ ಅದ್ರಾಗ ಹೊಡಿಬೇಕು. ಸಣ್ಣದಾಯ ಮಾಡಿದ್ರೆ ಸ್ವಲ್ಪ ತೊಂದರೆ ಕೂಡ ಅಂತ ಕೇಳ್ಪಟ್ಟೆ, ನೀವೇನು ಹೇಳ್ತೀರಾ? ಅವ್ನ್ ತೊಂದ್ರೆ ಅಂದ್ರೆ ಅದೇ ಏನೋ ಆಗಲ್ಲ, ಮರದಿಂದ ನೆಳ್ ಜಾಸ್ತಿ ಇರ್ತದಲ್ಲ, ಸ್ವಲ್ಪ ಇಳುವರಿ ಕಮ್ಮಿ ಆಗಬಹುದು. ಮರ ಐಟ್ ಹೋಗವಷ್ಟೇ, ಮರದಿಂದ ಮರ ನೆಳ್ ಜಾಸ್ತಿ ಇರ್ತದಲ್ಲ, ಹಂಗ ಬೆಳವಣಿಗೆ ಚೆನ್ನಾಗತ್ತೆ. ದೊಡ್ಡದಾಗಿದ್ದಾಗ ಬೆಳವಣಿಗೆ ಕಮ್ಮಿ ಆಗುತ್ತೆ. ಬಿಸಿಲು ಬೀಳ್ತದಲ್ಲ ನೆಲಕ್ಕೆ ಭೂಮಿಗೆ, ಹಂಗಾಗಿ ಆಮೇಲೆ ಭೂಮಿನೂ ಫಲವತ್ತತೆ ಜಾಸ್ತಿ ಆಗತ್ತೆ ಬಿಸಿಲಿಗೆ ಎಲ್ಲ ಇದು ಇದರಿಂದ ದೊಡ್ಡದಾಗಿದ್ರೆ. ಹಂಗ ಮರಗಳು ಹೈಟ್ ಬೆಳೆಯಲ್ಲ. ಅಡಕೆಗಳು ಹೈಟ್ ಆಗಿ ಬೆಳೆದಾಗ ನಿಮಗೆ ತೊಂದರೆ ಅನ್ಸಲ್ವಾ? ಹೈಟ್ ತೊಂದ್ರೆ ಅನಿಸ್ತತಿ. ಮರಕ್ ಗಾಳಿ ಮುರಿಯೋದು, ಆಮೇಲೆ ಕೆಡವರು ಸಮಸ್ಯೆ ಮಾಡ್ತಾರೆ ಹೈಟ್ ಹೋಗಿದಾವೆ ಅಂತ. ಮರಕ್ ಮರ ಹೊಡ್ಕೊಂಡ್ ಅಡಿಕೆ ಉದುರೋದು ಸಮಸ್ಯೆ ಆಗತ್ತೆ. ಮರ ಅಂದ್ರೆ ಜಲ್ದಿ ಹೈಟ್ ಏನಾಗಲ್ಲ, ಬಹಳ ವರ್ಷ ಓದೋದಂಗ ಹೈಟ್ ಹಾಕಾವಲ್ಲ ಅವಾಗ. ಈಗ ಅಡಿಕೆ ಗಿಡ ಸಾಕಿದ್ರಿ ಅಂದ್ರೆ ಯಾವ ರೀತಿ ಪೋಷಣೆ ಮಾಡ್ತೀರಾ, ಏನು ಯಾವ ತರ ಗೊಬ್ಬರವನ್ನ ಹಾಕ್ತಿರಿ, ಅದ್ರ ಬಗ್ಗೆ? ಗೊಬ್ಬರ ಅಂದ್ರೆ ಫಸ್ಟ್ ಗೆ ಇದು ಪಾಕೆಟ್ ಇದನ್ನ ಗೋಡ್ ತಗೊಂಬರ್ತೀವ, ಅವನ್ ಕ್ಲೀನ್ ಆಗಿ ಮಣ್ಣು ಮಿದು ಇರೋ ಮಣ್ಣು ಈಗಾರ ಇಲ್ಲ ಅಂದ್ರೆ ಇದ್ರ ಚೀಲದಾಗಾರ ಇಟ್ಟು ಹಂಗೆ ಮೊಳಕೆ ಕಟ್ತೀವಿ ಪುಟ್ಟಿಯಾಗಿ ಹಾಕಿ. ಮೊಳಕೆ ಬಂದ್ಮೇಲೆ ಮಣ್ಣು ದನಿ ಗೊಬ್ಬರ ಮಿಕ್ಸ್ ಮಾಡಿ ಆಮೇಲೆ ಪಾಕೆಟ್ಗೆ ಹಾಕ್ತಿವಿ. ಒಂದೊಂದೇ ಇದನ್ನ ಒಂದೊಂದ್ ಪಾಕೆಟ್ಗೆ ಒಂದೊಂದೇ ಇದನ್ನ ಗೋಟ ಆಮೇಲೆ ಅದನ್ನ ಪಾತೆ ಮಾಡಿ ನೀರ್ ಬಿಟ್ಟು ಬೆಳೆಸ್ತೀವಿ. ಬೆಳೆಸಿ ಆಮೇಲೆ ಒಂದ್ ವರ್ಷ ಗಿಡ, 6 ತಿಂಗಳ ಗಿಡ ಆದ್ಮೇಲೆ ಮತ್ ನಾವು ತಗೊಂಡೋಗಿ ದಾಯ ಮಾಡಿ ತೋಟಗಳಿಗೆ ಇದು ತೋಟ ಕಟ್ತೀವಿ. ಅವಾಗ ಅವು ಕಟ್ಟಿ ಆಮೇಲೆ ಅವಕ್ಕೆ ಬೆಳೆಸಿ ಅಂತ ಹೋಗ್ತೀವಿ. ಪೋಷಣೆ ಹೆಂಗ್ ಮಾಡ್ತೀರಾ ಗಿಡಕ್ಕೆ ನೀವು? ಪೋಷಣೆ ಅಂದ್ರೆ ದನಿ ಗೊಬ್ಬರನೇ ಹಾಕ್ತಿರ್ತೀವಿ, ಆಮೇಲೆ ಇದನ್ನ ಹಾಕ್ತಿವಿ. ಹಂಗಾಗಿ ಬೇಸಾಯದ ಕಳೆ ಆಗದಂಗ್ ಕ್ಲೀನ್ ಮಾಡ್ತೀವಿ, ಗರೆ ಅವನ್ನ ಆಡ್ತೀವಿ. ತಾವ್ ಹೇಳೋ ಪ್ರಕಾರವಾಗಿ ರಾಸಾಯನಿಕ ಗೊಬ್ಬರ ಚೆನ್ನಾಗಿ ಅಂತೀರೋ ಅಥವಾ ಸಾವಯವ ಕೃಷಿ ಚೆನ್ನಾಗಿ ಅಂತೀರಾ? ದನಿ ಗೊಬ್ಬರನೇ ಚೆನ್ನಾಗಿ, ಮರನೂ ಲೈಫ್ ಇರ್ತವೆ, ಇಳುವರಿನೂ ಚೆನ್ನಾಗ್ ಬರುತ್ತೆ. ಇದು ಸೀಮೆ ಗೊಬ್ಬರ ಹಾಕಿದ್ರೆ ಜಲ್ದಿ ಬೇಗ ಹೋಗ ಮರನೂ ಹಾಳಾಕ. ಇದಕ್ಕೆ ಮರ ಚೆನ್ನಾಗಿ ಬರ್ತವೆ, ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಬರಬಹುದು ಇಳುವರಿ? ಇಳುವರಿ ಅಂದ್ರೆ ಎಕರಿಗೆಯಿಂದ ದನಿ ಗೊಬ್ಬರ ಅದು ಚೆನ್ನಾಗಿ ಇಳುವರಿ ಕೆಲಸ ಮಾಡಿ ಚೆನ್ನಾಗಿ ಮಾಡಿದಾರೆ ಅಂದ್ರೆ 12 ಕ್ವಿಂಟಲ್ 13 ಕ್ವಿಂಟಲ್ ತನಕ ಬೆಳಿಬಹುದು. ಎಕರಿಗೆ ಬೆಳಿಬಹುದು. ನೀವ್ ಎಷ್ಟು ಬೆಳೆದಿದ್ದೀರಾ? ನಾವು ಫಸ್ಟ್ ಗೆ ಒಂದು ಎಕರೆ 2 ಎಕರೆ ಇರೋ ತನಕ 12-13 ಕ್ವಿಂಟಲ್ ತನಕ ಬೆಳೆದಿವಿ. ಈಗ 10-11 ಕ್ವಿಂಟಲ್ ಅಷ್ಟೇ ಬೆಳೆ. ಈಗ ನೋಡಿಕೆನದ್ ಕಮ್ಮಿ ಆಗತ್ತಲ್ಲ, ಎಲ್ಲದಕ್ಕೂ ಅಡ್ಡಾಡ್ಬೇಕಲ್ಲ. ಹಂಗಾಗಿ ಮುಂಚೆ ಸ್ವಲ್ಪ ಇತ್ತು, ಎದ್ದು ದಿವಸ ಅಲ್ಲೂ ಅಲ್ಲೇ ಓಡಾಡ್ತಿದ್ವಲ್ಲ, ಈಗ ನೋಡ್ತಿದ್ವಿ ಯಾವ ಮರ್ಕ್ ನೀರ್ ಹೋಗಿತ್ತು ಏನು ಇಲ್ಲ ಅಂತ ಗೊತ್ತಾಗೋದು. ಆಮೇಲೆ ವರ್ಷ ದನಿ ಗೊಬ್ಬರ ಹಾಕ್ತಿದ್ವಿ, ಹಂಗ ಚೆನ್ನಾಗಿ ಇಳುವರಿ ಬರೋದು. ಈಗ 2 ವರ್ಷ ಗುಂಪಟ ಹಾಕ್ತಿವಿ, ಹಂಗಾಗಿ ಇಳುವರಿ ಸ್ವಲ್ಪ ಕಮ್ಮಿ ಆಗಿದೆ. ಅಂದ್ರೆ ನಿಮ್ಮ ಭೂಮಿ ಯಾವ್ದು ಭೂಮಿ ಅಂತ ಹೇಳ್ತೀರಾ? ನಿಮ್ದು? ನಮ್ದು ಎರೆನೂ ಐತೆ, ಕಲ್ಲು ಐತೆ, ಆಮೇಲೆ ಕೆಂಪ್ ನೆಲನೂ ಐತೆ. ಕೆಲವು ತೋಟದಲ್ಲಿ ಮಣ್ಣು ಒಡಸ್ಕೊಂಡ್ವಿ ಅಂತ ಕೇಳ್ಪಟ್ಟೆ, ನೀವು ಯಾವ ರೀತಿ ಅಂತ? ನಾವು ಇದಕ್ಕೆ ಎರೆ ನೆಲಕ್ಕೆ ಕೆಂಪು ಮಣ್ಣು ಪಾಡು ಅಂತ ಹೊಡಿಸ್ತೀವಿ, ಆ ಕಲ್ ನೆಲಕ್ಕೆ ಕೊಟ್ಟಿ ಪಾಡು ಅಂತ ಹೊಡಿಸ್ತೀವಿ. ನೀವು ಕೂಡ ಮಣ್ಣು ಹೊಡಿಸಿದೀರ? ನಾವು ಹೊಡಿಸಿದೀವಿ. ಈ ನೀರನ್ನ ಆಯಿಸೋದ್ರ ಬಗ್ಗೆ ಮಾತಾಡೋದಾಗಿದ್ರೆ ಯಾವ ರೀತಿ ಗಿಡಕ್ಕೆ ನೀರ್ ಕೊಡ್ತೀರಾ? ಡ್ರಿಪ್ಪೇ ಕೊಡೋದು ನಾವು, ಡ್ರಿಪ್ಪೇ ಪಾಡು ಅಂತ. ಆ ನೀರು ಒಂದೇ ಸಮಯ ಈಗಿನ ಕರೆಂಟ್ನಾಗೆ ನಿಂತ್ಕೊಂಡಿದ್ದು ದಾಸಕ್ಕಾಗಲ್ಲ, ನಾವು ಎಲ್ಲ ಕಡೆ ಹೋಗಲ್ಲ ತೋಟಗಳಿಗೆ. ಹಂಗಾಗಿ ಡ್ರಿಪ್ ಈಗಾದ್ರೆ ಅದ್ರ ಪಾಟಿ ತಿರುಗಿ ಹೋಗ್ಬಿಟ್ರೆ ಗೇಟ್ ಆಯ್ತಾ ಇರ್ತದೆ. ಎಲ್ಲಿ ನೆಲ ಒಂಚೂರು ಒಣಗಿರ್ತದ ಅಲ್ಲಿ ಹೋಗಿಲ್ಲ ಅಂದು ಇನ್ನೊಂದ್ ದಿವಸ ಕರೆಂಟ್ ಬಂದಾಗ ಆ ಮರದ ಹತ್ರ ಹೋಗಿ ನೋಡ್ತೀವಿ. ಅವಾಗ ಕಡ್ಡಿ ಕಟ್ಕೊಂಡ್ರೆ ಕೊಡಿವಿ ಇದು ಮಾಡ್ತೀವಿ, ನೀರ್ ಸರಾವ ಹೋಗ್ತಾರೆ. 10 ಎಕರೆಯಲ್ಲಿ ಎಷ್ಟು ತಾವು ಬೋರು ಮಾಡಿದಿರೋ ಏನು? ನಾವು ಬೋರು ಒಂದ್ 8 ಬೋರ್ ಅದಾವೆ, ಒಂದಕ್ಕ ಒಂದೆರಡು, ಒಂದಕ್ಕ ಒಂದ್ ಮೂರು, ಒಂದಕ್ಕ ಎರಡು ಅದಾವೆ. ಅವಾಗ ಜಲದ ಮಟ್ಟ ಕಡಿಮೆ ಅನ್ಸಲ್ವಾ? ಏನು ಅನ್ಸಲ್ಲ, ಅದೇನಿಲ್ಲ. ಸುತ್ತಲೂ ಅದ ಬೋರ್ಗಳು ಕೆಲವು ಪರವಾಗಿಲ್ಲ, ನಮ್ ಕಡೆ ಚೆನ್ನಾಗೈತಿ ನೀರಿನ ಸೋರ್ಸ್. ನೀವು 8-10 ಬೋರ್ ಅಂತಂದ್ರೆ ನಿಮ್ಮ ಪಕ್ಕದಲ್ಲೇ ಶಾಂತಿ ಸಾಗರ ಇದೆ, ಅದರಿಂದ ನಿಮ್ಗೇನು ಅನುಕೂಲ ಆಗಿಲ್ವಾ? ಅನುಕೂಲ ಅಂದ್ರೆ 1 ವರ್ಷ ಅದರಿಂದ ಹೊಡೆದಿವಿ ಆ ಚಾನಲ್, ಇದರಿಂದ ಇದ್ರ ನೀರು ಬಂದದಾಗ ಅವು ಕಟ್ಕೊಂಡಿದ್ವಿ ಡ್ರಿಪ್ಪು. ಆಮೇಲೆ ಮತ್ ಚಾನಲ್ ನೀರ್ ನಿಲ್ಸಿದ್ರೆ ಅವಾಗ ಬರಗಾಲ ಬಂದತ್ತು ಅಂತ ಮತ್ ನೀರ್ ಬೇಕಾಯ್ತಲ್ಲ, ಹಂಗ ಬೋರ್ ಕೊರ್ಸಿದೀವಿ. ಈಗ ಬೋರೆ ಪಾಡು ಅಂತೇಳಿ ನಾವು ಅವನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ. ಬರಗಾಲದಲ್ಲಿ ಈ ಕಡೆ ನಾನು ಕೇಳ್ಪಟ್ಟಂಗೆ ತುಂಬಾ ಮರ ತೋಟಗಳನ್ನೆಲ್ಲ ಕಡ್ದು ಆತರ ನಾಶ ಮಾಡಿದ್ರು ನೀರಿಲ್ದಿದ್ಕೋಸ್ಕರ ಅಂತ ಅಂತ ಅಂದ್ರು, ನೀವೇನ್ ಮಾಡಿದ್ರಿ ಆ ಟೈಮಲ್ಲಿ? ಆ ಟೈಮ್ನಾಗೆ ಅಂದ್ರೆ ನಮ್ಮ ಒಂದ್ ಸ್ವಲ್ಪ ನೀರ್ ಕಮ್ಮಿ ಅದು ಆದಷ್ಟು ಒಂದ್ ಸ್ವಲ್ಪ ನೀರ್ ಬಿಟ್ವಿ. ಕೆಲವೊಂದೊಂದು ಅಡೆ ಮೂಲೆಗೆ ನೀರ್ ಹೋಗಲ್ದ ಒಣಗಿದಾವೆ, ಇನ್ನಿದ್ದಾವೆಲ್ಲ ಪರವಾಗಿಲ್ಲ, ಹಂಗೆ ಇದ್ದು ತಿರುಗ ವರ್ಷ ಮಳೆಗಾಲ ಬಂದ್ಮೇಲೆ ಮತ್ ಚೆನ್ನಾಗಿ. ಒಟ್ಟಲ್ಲಿ ಯಾವ ಸಮಯದಲ್ಲೂ ತಮಗೆ ತೋಟ ಏನ್ ಕೈ ಬಿಟ್ಟಿಲ್ಲ? ತೋಟ ಏನ್ ಕೈ ಬಿಟ್ಟಿಲ್ಲ. ಈ ಕಳೆ ಬಗ್ಗೆ ಮಾತಾಡೋದಾದ್ರೆ ಈ ಮಧ್ಯದಲ್ಲಿ ಕಳೆ ಇದಾವೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರ? ನಾವು ಅದು ಈಗ ಮುಂಚೆ ಎಲ್ಲ ಎತ್ನೆಗೆ ಹೊಡಿತಿದ್ವಿ, ಆಮೇಲೆ ಟ್ಯಾಕ್ಟ್ರಿ ವೆಹಿಕಲ್ ಬಂದ್ಮೇಗೆ ಟ್ಯಾಕ್ಟ್ರಿಗಳಾಗೆಲ್ಲ ಹೊಡಿತಾ ಇದೀವಿ. ಬಹಳ ಕಳೆ ಆದ್ರೆ ಮಳೆಗಾಲದ ಟ್ಯಾಕ್ಟ್ರಿ ಹೊಡಿಯಕ್ಕಾಗಲ್ಲ, ಇದಾಗಲ್ಲ ಅಂದ್ರೆ ಅವಾಗ ಒಂದ್ ಟೈಮ್ ಔಷಧಿ ಹೊಡಿತೀವಿ, ಹಿಂಗ್ ಮಾಡ್ತಾ ಇದೀವಿ. ಔಷಧಿ ಅಂದ್ರೆ ಯಾವ್ದು? ಅದೇ ಕಳೆ ಔಷಧಿ ಹೊಡಿತೀವಿ. ಅದು ಭೂಮಿಗೆ ತೊಂದರೆ ಆಗಲ್ವಾ? ಆಗತ್ತೆ. ಮತ್ತೆ ಈಗ 10-12 ಎಕರೆ ಕಳೆ ಕೀಳಾರ ಲೇಬರ್ ಸಿಗ್ಬೇಕಲ್ಲ ನಮ್ ಟೈಮಿಗೆ, ಹಂಗಾಗಿ ಏನ್ ಮಾಡ್ತೀವಿ ಅಡಿಕೆ ಕೆಡ್ಬೇಕಾರೆ ಅಡಿಕೆ ಕಾಯಿ ಕಾಣಲ್ಲ ಅಂದು ಔಷಧಿ ಹೊಡಿತೀವಿ. ಭೂಮಿ ಫಲವತ್ತತೆ ಬಗ್ಗೆ ಮಾತಾಡೋದಾದ್ರೆ ತಾವ್ ಏನೇನು ಕ್ರಮಗಳನ್ನ ತಗೊಂಡಿದ್ದೀರಾ? ನಾವು ಅಂದ್ರೆ ಇದು ಅಂದ್ರೆ ಗೋತಾ ಇದು ಮಾಡ್ತೀವಿ, ದನಿಂದು ಗೋ ಇದ್ರದ್ದು ಮಾಡ್ತೀವಿ. ಆಮೇಲೆ ದನಿ ಗೊಬ್ಬರ ಏರ್ಸಿ ಹಾಕ್ತಿವಿ, ಮಣ್ಣು ಹಾಕ್ತಿವಿ, ಹಿಂಗ್ ಮಾಡ್ತಿದೀವಿ. ದನಿನ ಗೊಬ್ಬರ ಅಂದ್ರೆ ಗೋಮೂತ್ರದ್ದೆಲ್ಲ ಹೇಳಿದ್ರಿ, ಆದ್ರೂ ಒಂದ್ ಯಾವ ರೀತಿಯ ಒಂದು ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ? ಗೋಮೂತ್ರ ಅಂದ್ರೆ ಕೆಲವರು ಡ್ರಮ್ ಗಳಾಗಿ ಇಟ್ಟು ಮಾಡ್ತಾರೆ, ನಾವು ಮಾಡಿದ್ವಿ. ಅದಕ್ಕೆ ಇದನ್ನ ಬೆಲ್ಲ ಇವನ್ನ ಹಾಕಿ ಎಲ್ಲ ಕಳೆ ಇಟ್ಟು ಆಮೇಲೆ ಮರಕ್ಕೆ ಒಂದೊಂದು ಲೀಟರ್ ಲೆಕ್ಕ ನೀರು ಮಿಕ್ಸ್ ಮಾಡಿ ಹಾಕಿ ಅಂತ ಹೋಗಿದ್ವಿ. ಈಗ ಎಲ್ಲ ಲೇಬರ್ ಇಲ್ಲದಕ್ಕೆ ಹಂಗೆ ದನಿ ಇಂದ ತಿಪ್ಪಿಗೆ ಹಾಕಿ ನಾವು ತಿಪ್ಪೆಯಿಂದ ಮಣ್ಣು ಒಂದ್ ಲೇರ್ ಗೊಬ್ಬರ ಹಾಕ್ತಿವಿ, ಒಂಚೂಡಿ ಸೊಪ್ಪು ಚಟ ಹಾಕ್ತಿವಿ, ಒಂದ್ ಲೇರ್ ಮತ್ ಮಣ್ಣು ಹಾಕ್ತಿವಿ. ಆಮೇಲೆ ಚೆನ್ನಾಗಿ ಕಳೆ ಬಿಟ್ಟು ಆಮೇಲೆ ಒಂದ್ ಟೈಮ್ ಮತ್ತೆ ಟ್ಯಾಕ್ಟ್ರಿಂದ ಏರ್ಸ್ಕೊಂಡು ಹೋಗಿ ಮರಕ್ಕೊಂದೊಂದು ಸುತ್ತ ಬಿಡಿಸಿ ಒಂದೊಂದು ಪುಟ್ಟಿ ಹಾಕೊಂಡು ಮುಚ್ಚಿ ನೀರು ಬಿಡ್ತೀವಿ. ಕೂಲಿ ಕಾರ್ಮಿಕರ ಸಮಸ್ಯೆ ಇದ್ದಾಗ್ಲೂ ಇಷ್ಟೆಲ್ಲ ಮಾಡ್ತಿರಲ್ಲ ಹೇಗೆ? ಕೆಲವು ಟೈಮ್ ಒಂದೊಂದ್ ಟೈಮ್ ಸಿಕ್ಕಾಗ ಕರ್ಕೊಂಡ್ ಮಾಡ್ತೀವಿ, ಇಲ್ಲ ನಾವೇ ಮನೇರೆ ಮಾಡ್ತೀವಿ, ಹಿಂಗೆ ಮಾಡ್ತಾ ಇದೀವಿ. ಎಷ್ಟ್ ಜನ ಇದೀರ ತಾವು? ನಮ್ಮನೆಗೆ ನಾಲ್ಕರ ಇರೋದು. ಎಲ್ಲರೂ ಇದಕ್ಕೆ ಅನುಸರಿಸಿಕೊಂಡು ಮನೆ ಅಷ್ಟು ಇದ್ದಾರೋ ಮಾಡ್ತೀವಿ, ಏನು ಬೇಜಾರು ಮಾಡ್ಕೊಳಲ್ಲ, ಏನು ಮಾಡ್ಕೊಳಲ್ಲ. ನಂತರವಾಗಿ ನೀವು ಸಾವಯವ ಕೃಷಿ ಮಾಡ್ತಿದ್ದೀನಿ, ಅವಾಗಲೇ ಹಸು ಆಮೇಲೆ ಗೋಮೂತ್ರ ಎಲ್ಲ ಅಂತಂದ್ರೆ ಹೊರಗಡೆಯಿಂದ ತರ್ತಿರೋ ಅಥವಾ ನೀವು ಹೇಗಾದ್ರೂ ಅದನ್ನ ಯಾವ ರೀತಿ ಮಾಡ್ಕೊಂತೀರಾ? ಹೊರಗಡೆಯಿಂದ ಮಣ್ಣಾರು ಹೊರಗಿನಿಂದ ತರ್ತೀವಿ. ಚಲ್ಟ ಅವೆಲ್ಲ ನಮ್ಮ ತೋಟದಿಂದ ಬಂದದ ಕಸ ಅದು ಒಗಿತೀವಿ. ಇನ್ನೇನು ದನ ನಾವು ಹೊರಗೆ ಆಡ್ಸ್ಕೊಂಬರ್ತೀವ, ಅದ್ರದಿಂದ ಸಗಣಿ ಹುಲ್ಲು ಇಂದು ವೇಸ್ಟೇಜ್ ಅವೆಲ್ಲ ಬರ್ತದ, ಅದ್ನ ಹಾಕಿ ಗೊಬ್ಬರ ಮಾಡ್ತೀವಿ. ಎಷ್ಟು ದನಗಳಿದೆ ನಮ್ಮ? ಈಗ ಒಂದು 10 ಅದಾವೆ. ಮುಂಚೆ ಬಹಳ ಇದ್ವು, ಈ ಲೇಬರ್ ಇಲ್ಲ, ಬೆದ್ಲು ಎಲ್ಲ ತೋಟ ಹಾಕಿಂತ ಬಂದ್ವ, ಅವ್ನ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಲೇಬರ್ ಸಿಗ್ಲದ್ಕೆ ಈ ಒಂದ್ 40 ಎಲ್ಲ ಮಾರಿ ಈಗ ಒಂದ್ 10 ಇಟ್ಕೊಂಡಿವಿ. ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರ ಹತ್ತನ್ನ? ಅವು ಅಂದ್ರೆ ಬೆಳಗ್ಗೆ ಟೈಮ್ ಇನ್ನೇನು ಇರ್ತವೆ, ತೋಟಗಳ ಕೆಲಸ ಮಾಡ್ಕೊಂಬಂದು 12 ಆಡ್ಸಕ್ ಹೋಗಿವಿ. ಆಮೇಲೆ ಸಾಯಂಕಾಲ 5:30 ಅಷ್ಟೇ ನಮ್ ತಂದೆ ಆಡ್ಸ್ಕೊಂಬರ್ತಾರೆ. ಆಮೇಲೆ ನಾವ್ ಇದ್ದಾರೆ ಹೋಗಿ ಒಂದೊರೆ ಹುಲ್ಲು ನೇಪರ್ ಹಾಕೊಂಡಿವಿ ನಾವು ಸೈಡ್ ತೋಟದಾರಿಂಗಾಗಿ, ಅದನ್ನ ಕೊಯ್ಕೊಂಬಂದ ಇಟ್ಕೊಂಡಿರ್ತೀವಿ. ಮತ್ ನೈಟ್ ಹಾಕ್ತಿವಿ, ನೈಟ್ ಹಾಕಿ ಹಾಲ್ ಕರ್ದು ಇದು ಮಾಡ್ತೀವಿ. ಬೆಳಗ್ಗೆನು ಅಷ್ಟೇ, ಮತ್ ಸಗಣಿ ಹೊಡೆದು ಹಾಲ್ ಕರ್ದು ಮತ್ ನಾವು ತೋಟಗಳು ಕೆಲ್ಸಕ್ಕೆ ಹೋಗಿ ಮತ್ ಬಂದ್ ಬಿಟ್ಕೊಂಡು ಹೋಗಿ ಹೊರಗಡೆ ಆಡಿ ಬರ್ತವೆ, ಮೇಂಟೈನ್ ಮಾಡ್ತಾ ಇದೀವಿ. ಯಾವ ಹಸು ಸಾಕಿದೀರ? ನಾವು ಅಮೃತ್ ಮಾಲು ಎಮ್ಮೆ ಸಾಕಿದೀವಿ. ಅದ್ರದ ಬಗ್ಗೆ ಹೇಳೋದಾದ್ರೆ ಆ ದನದ ಒಂದು ನಿರ್ವಹಣೆ ಹೇಗ್ ಮಾಡ್ತೀರ? ಅದ್ರದ್ದು ಅಮೃತ್ ಮಾಲು ಹಾಲು ಕುಡಿಯೋದಕ್ ಚೆನ್ನಾಗಿ, ಆಮೇಲೆ ಅದರಿಂದ ಆರೋಗ್ಯ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಸಾಕೋ ಅಂತ ನಾವು ಸಾಕಿದೀವಿ. ಯಾರು ಹೇಳಿದ್ದು ನಿಮ್ಗೆ? ನಾವು ಇಲ್ಲ, ಫಸ್ಟ್ ಇನ್ ನೇಚರ್ ನಾವು ಸಣ್ಣಿಂದನು ನಾವು ಅಮೃತ್ ಮಾಲೆ ಸಾಕಿರೋದು. ಆ ಸಿಂಧಿ ಅದು ಹಾಲು ಅಷ್ಟು ಗಟ್ಟಿ ಬರಲ್ಲ, ಇದು ಹಾಲು ಚೆನ್ನಾಗ್ ಬರ್ತೈತಿ, ಚಾಲ್ತಿ ಇರ್ತಾರೆ ಜನ ಚೆನ್ನಾಗಿ ಅಂತ ಅನ್ನೋದಕ್ಕೆ ಅದನ್ನ ಯೂಸ್ ಮಾಡ್ತಾ ಇದೀವಿ. ತಗೊಂಡು ಎಮ್ಮೆನು ಕೂಡ ಸಾಕಿದೀನಿ ಅಂದ್ರೆ ಯಾವ್ದು ತಳಿ ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮ್ಗೆ. ಜವರಿನು ಒಂದೆರಡು ಅದಾವೆ, ಆಮೇಲೆ ಈಗೆಲ್ಲ ಸೊಲ್ಟಿ ಪಾಡು ಅಂತ ಜವರಿ ಎಮ್ಮೆಗೆ ಕ್ರಾಸ್ ಮಾಡಿಸಿದೀವಿ, ಸೊಲ್ಟಿನು ಅದಾವೆ, ಹಂಗಾಗಿ ಅವು ಚೆನ್ನಾಗಿ. ಅದು ಈಗ ಹಾಲು ಹಾಲು ಪರವಾಗಿಲ್ಲ, 4 ಕೊಡ್ತಾವ ಆಡಿ ಬಂದ್ರು ಹೊರಗೆ ಚೆನ್ನಾಗಿ. ಹಿಂಡಿ ಜಾಸ್ತಿ 2-5 ಜಾಸ್ತಿ ಕೊಡ್ತವೆ, ನಾವೇನು ಒಂದ್ ಟೈಮ್ ಸ್ವಲ್ಪ ಇಕ್ತೀವಿ, ಹಂಗಾಗಿ ಒಂದ್ 4-3 ಕೆಲವು ಹಿಂಗ್ ಕೊಡ್ತಾವ. ಎಷ್ಟು ಹಸುಗಳಿದಾವೆ, ಎಷ್ಟು ಎಮ್ಮೆಗಳಿದಾವೆ? ಹಸು ಈಗ 2 ಅದಾವೆ, ಒಂದು 1 ಇದೆ, ಎಮ್ಮೆ ಒಂದ್ 4 ಅದಾವೆ, 4 ಒಂದ್ ಕೋಣಮರಿ ಐತೆ, ಒಂದೊಂದ್ 2 ಕರುಗಳು ಅದಾವೆ. ಅದರಿಂದ ನಿಮಗೆ ಹಾಲು ಉತ್ಪಾದನೆ ಕೂಡ ಮನೇಲೇ ಆಗ್ತಾ ಇದೆ? ಹಾಲು ಉತ್ಪಾದನೆ ಆಗತ್ತೆ, ನಮಗೆ ಎಷ್ಟು ಬೇಕಷ್ಟು ಇಟ್ಕೊಂತೀವಿ, ಮನೆಗೆಲ್ಲ ಯೂಸ್ ಮಾಡಿ ಕುಡಿದು ಬೆಣ್ಣೆ ಎಲ್ಲ ತಿಂದು ಉಳಿದು ಬೆಣ್ಣೆ ಮಾರಿ ಮತ್ ಬೇರೆ ಒಯ್ತಾರೆ ಬೆಣ್ಣೆ. ದಿನಕ್ಕೆ ಎಷ್ಟು ಹಾಲು ತಾವು ಹಿಂಡುತ್ತೀರ? ಒಂದೊಂದ್ ಟೈಮ್ 2-3 ಹಾಲು ಕೊಡಕರೆ ಬಹಳ ಆಗತ್ತೆ, 5 6 ಗಟ್ಟಲೆ ಹಾಕವೆ. ಅಂದ್ರೆ ಎಲ್ಲಾ ಜಾನುವಾರುಗಳು ಸೇರಿ ಅಷ್ಟಾಗುತ್ತ ಹೆಂಗೆ? ಅವು ಹಾಲು ಈದಿರ್ತಾವಲ್ಲ ಟೈಮ್ ಮೇಲೆ, ಕೆಲವು ಒಂದೊಂದ್ ಟೈಮ್ ಈಗ ಒಂದೇ ಕೊಡ್ತಾ ಐತೆ, ಕೆಲವು ಒಂದೊಂದ್ ಟೈಮ್ನಾಗ 3 ಇದ್ದಾಗ ಹಾಲು ಜಾಸ್ತಿ ಬರುತ್ತೆ. ಹಂಗೆ ಈಗ ಒಂದ್ ಕೊಡಕರ ಒಂದ್ 1.5-1.5 ಹಿಂಗ್ ಕೊಡ್ತಾವೆ, 5 ಗಟ್ಟಲೆ 3 ಕೊಡ್ತಾವ ಒಂದೊಂದು. ಅಂದ್ರೆ ಅದ್ರದ ಪ್ರಕಾರವಾಗಿ ಖರ್ಚೆಷ್ಟು, ನಿಮಗೆ ಆದಾಯ ಎಷ್ಟು ಈ ಜಾನುವಾರು ಅಂದ್ರೆ ಈ ಹಸು ಸಾಕಿ ಮಾಡ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಖರ್ಚೆಷ್ಟು ಮತ್ತೆ ಆದಾಯ ಎಷ್ಟು? ಖರ್ಚು ಅಂದ್ರೆ ನಾವು ಕಮ್ಮಿ ಮಾಡ್ತೀವಿ, ಹಾಲಿಗೆ ನಮ್ಮ ಮನೆಗಾಗಿ ಉಳಿದ್ ಮಾರಣ ಅಂತ ಹೇಳಿ ಇಂಡಿಯಾದೆಲ್ಲ ಕಮ್ಮಿ ತರ್ತೀವಿ. ಕೆಲವ್ರು ಅದಕ್ಕೆ ನಿಂತಾರು, ಅರ್ಧ ಅದಕ್ಕೆ ಹೋಗ್ಲಿ ಅರ್ಧ ಇದಕ್ಕೆ ಹೋಗ್ಲಿ ಅಂತ ಹೇಳಿ ಮಾಡ್ತಾರೆ, ಹಿಂಡಿ ಭೂಸ ತಂದು ಮೇವು ಅಂತಂದು. ನಾವ್ ಈಗಲೇ ಸ್ವಲ್ಪ ಖರ್ಚು ಮಾಡ್ತಾರೆ, ಅದು ಮುಂಚೆ ನಾವೆಲ್ಲ ಬೆಳಿತಿದ್ವಿ ಬೆದ್ಲಿದ್ದಾಗ, ಹಂಗಾಗಿ ಎಲ್ಲ ಮೆಕ್ಕೆಜೋಳ ಅವೆಲ್ಲ ನಾವ್ ಮಿಷಿನ್ ಹಾಕ್ಸ್ಕೊಂಬಂದು ಅವಕ್ ಹಾಕ್ತಿದ್ವಿ, ಆಮೇಲೆ ಹುಲ್ಲು ನಮ್ದ್ರಾಗೆ ಸಿಗದ, ಹಂಗ ಖರ್ಚು ಕಮ್ಮಿ ಆಗದು. ಈಗೆಲ್ಲ ತಂದು ಹೊರಗಿಂದಾನೆ ಮಾಡ್ತಾ ಇದೀವಿ. ಯಾವ ಕಾರಣಕ್ಕೋಸ್ಕರವಾಗಿ ನೀವು ಈ ಜಾನುವಾರುಗಳನ್ನ ಸಾಕಕ್ಕೆ ಇಷ್ಟಪಟ್ಟು ಮಾಡ್ತಾ ಇದೀರ? ಯಾವ್ದಂದ್ರೆ ನಮ್ಮ ತೋಟಗಳಿಗೆ ಗೊಬ್ಬರ ಆಗತ್ತೆ, ಆಮೇಲೆ ನಮಗೂ ಹೆಲ್ತ್ ಗೆ ಒಳ್ಳೇದಾಗತ್ತೆ, ಅವ್ ಕೆಲಸ ಮಾಡ್ಕೊಂತ ಇದ್ರೆ ಏನೋ ಒಂಥರ ಅವ್ರ ಮೇಲೆ ಪ್ರೀತಿ, ಮೊದ್ಲಿಂದಾನು ಮಾಡ್ಕೊಂಬಂದಿವ, ಹಾಲು ಮೊಸರು ಬೇರೆ ಕೊಂಡ್ಕೊಂಡಂಗ ಆಗತ್ತಲ್ಲ ಅಂತೇಳಿ ನಾವ್ ಮಾಡ್ತಾ ಇದೀವಿ. ಮನೆಗೆ ಕೊಂಡದ್ದ ಈಡು ಬರಲ್ಲ, ಮನೆಯದ್ದು ನಾವಾಗಿ ಬೆಳೆದ್ ನಾವು ಉಣ್ತಾ ಇದೀವಿ ಅನ್ನೋ ಒಂದು ಖುಷಿ ಇರುತ್ತೆ ಅಂತ. ತೋಟಕ್ಕೆ ಅದು ಉಪಯೋಗ ಆಗುತ್ತೆ, ತೋಟಕ್ಕೆ ಅಂದ್ರೆ ಗೊಬ್ಬರ ಅದರಿಂದ ಬರ್ತಲ್ಲ ಉಪಯೋಗ ಆಗುತ್ತೆ. ಆಮೇಲೆ ತೋಟದ ಕಳೆ ಆದಾಗಲೂ ಬಿಡ್ತೀವಿ ಮೇಯಕ್ಕೆ, ಹಂಗಾಗಿ 2 ತೋಟಕ್ಕೂ ಯೂಸ್ ಆಕವಲ್ಲ ಅಂತ. ಆಮೇಲೆ ಅವು ಆಡ್ತಾ ಇದ್ರೆ ಇದಾಗತ್ತೆ ಅಂತೇಳಿ ಒಳ್ಳೇದು ಚೆನ್ನಾಗೆ ಅಂತೇಳಿ ನಾವು ಸಾಕಿದೀವಿ. ನೀವು ಅದರಿಂದ ಬರ್ತಕ್ಕಂತಹ ಗೊಬ್ಬರ ನೀವೇ ಆಗುತ್ತೋ ಅಥವಾ ಬೇರೆಯವ್ರಿಗೂ ಕೊಡ್ತಿರೋ? ಇಲ್ಲ, ನಮಗೆ ಆಗತ್ತೆ. ನಾವು ಒಂದೊಂದು ಟೈಮ್ ಈ ಬಾಳ ತೋಟಗಾಗಿರೋದ್ರಿಂದ ನಾವು ಬೇರೆಯಿಂದ ಕೊಂಡ್ಕೊಂತೀವಿ. ಮುಂಚೆ ಬಾಳ ಇದ್ದಾಗ ನಮ್ದಾಗಿ ಬೇರೆಯವ್ರಿಗೆ ಕೊಡ್ತಿದ್ವಿ, ಈ ಕಮ್ಮಿ ತೋಟ ಇದ್ದಾಗ. ಈಗ ನಮಗೆ ಆಗಲ್ಲ, ನಮಗೆ ಬೇಕು ಅಂತೇಳಿ ನಾವು ಕೊಂಡ್ಕೊಂತೀವಿ. ಈ ಸಾವಯವ ಕೃಷಿಯಲ್ಲಿ ಜೀವಾಮೃತ ಎಲ್ಲ ಹೇಳಿದ್ರಿ, ಅದು ಯಾವ ರೀತಿ ಮಾಡ್ತೀರಾ? ಈಗ ಭಾಗದಲ್ಲಿ ಯಾವ ರೀತಿ ನೀವು ಮಾಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ? ಈಗ ಅಂದ್ರೆ ನಾವು ಗೋತ ಹಿಡಿದಿಟ್ಟು ಬೆಲ್ಲ ನಮಗೆ ಇಟ್ಟು ಇದು ಮಿಕ್ಸ್ ಹಾಕಿ ಆಮೇಲೆ ವೇಸ್ಟೇಜ್ ಮುಸ್ರೆದು ಕೊಳೆ ಇದ್ರದ್ದು ಕೊಳೆ ಇಟ್ಟು ಅದನ್ನ ಡೈರೆಕ್ಟ್ ಒಂದು ಲೀಟ್ರಿಗೆ ಒಂದ್ ಲೀಟರ್ ನೀರು ಮಿಕ್ಸ್ ಮಾಡಿ ಮರಗಳಿಗೆ ಸುತ್ತಲೂ ಹಾಕಿ ಅಂತ ಹೋಗ್ತೀವಿ. ನೀವೇ ಹಾಕತ್ ಅಥವಾ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡ್ತೀರಾ ಅದ್ರದ್ದು ಗಿಡಗಳಿಗೆ? ಗಿಡಗಳಿಗೆ ಅಂದ್ರೆ ನಾವು ಟ್ಯಾಕ್ಟ್ರಿಯಿಂದ ಓಟ್ ಡ್ರಮ್ ಗೆ ಡಂಪ್ ಮಾಡ್ಕೊಂಡು ಅಲ್ಲೋಗಿ ನೀರು ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡು ಎಷ್ಟು ಲೀಟರ್ ಇರ್ತದ ನೋಡಿ ಅದ್ರ ಮೇಲೆ ನೀರು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೊಡಪಂದ ತುಂಬ ಬಕೆಟ್ನಾಗೆ ಮರಗಳಿಗೆ ಸುತ್ತಲೂ ಒಂದೊಂದು ಲೀಟರ್ ಲೆಕ್ಕ ಹೋಗ್ಕೊಂತ ಹೋಗ್ತೀವಿ. ಅಂದ್ರೆ ನೀವೇ ಮಾಡ್ತೀರಾ ಅಥವಾ ಕೂಲಿ ಆಳು ತರ್ತೀರಾ? ಕೆಲವು ಟೈಮ್ ಕೂಲಿಯರ್ ಸಿಗ್ತಾರೆ, ಕೆಲವು ನಾವೇ ಮಾಡ್ತೀವಿ. ಹಿಂಗೆ ಸಮಯದ ಅಭಾವ ಏನು ಆಗಲ್ಲ ತಮ್ಗೆ? ಒಂದೊಂದ್ ಟೈಮ್ ಆಗತ್ತೆ, ಬಹಳ ಆಗತ್ತೆ. ನಾವು ಇಷ್ಟೇ ಟೈಮಿಗೆ ಮಾಡಕೋ ಅಂತ ಮಾಡಲ್ಲ, ಸುಮ್ಮನೆ ಹೆಂಗೆ ಟೈಮ್ ಕೂಡತ ಮಾಡ್ತಾ ಇರ್ತೀವಿ. ಒಟ್ಟಿನಲ್ಲಿ ನಿಮ್ಮ ತೋಟದಲ್ಲಿ ರೋಗ ಕಡಿಮೆ? ರೋಗ ಕಡಿಮೆ, ಅಲ್ಲಿಗೂ ಸ್ವಲ್ಪ ಬಿದ್ದಿರ್ತವೆ, ಏನ್ ಮಾಡಕ್ಕಾಗಲ್ಲ, ಇರೋ ಇರ್ತವೆ ಅಂತ ಸುಮ್ಮನೆ ಇರ್ತೀವಿ, ಒಂದೇ ಸಮಯ ಇರಕ್ಕಾಗಲ್ಲ. ಈ ಅಡಿಕೆ ಜೊತೆಗೆ ಮಿಶ್ರ ಬೆಳೆಯಾಗಿ ಏನ್ ಬೆಳ್ಕೊಂಡಿದ್ರಿ? ಅಡಿಕೆ ಜೊತೆ ನಾವು ಒಂದ್ ಸ್ವಲ್ಪ ಎಲೆ ಬಳ್ಳಿನೂ ಹಾಕಿದೀವಿ ಮನೆಗೆ, ಆಮೇಲೆ ಇದಕ್ ಬೇಕು ಅಂತ ಬಾಳೆನೂ ಹಾಕಿದೀವಿ, ಆಮೇಲೆ ಇವೆ ಬೇರೆ ಹಣ್ಣಿನ ಹೂವು ಹಾಕಿದ್ವಿ. ಈಗ ಅಳಿಲು ಇದ್ರ ಮುಷ್ಯಾವು ಕಾಡೋದಿಂದ ಅವನ್ ಸ್ವಲ್ಪ ಕಮ್ಮಿ ಮಾಡಿಬಿಟ್ವಿ. ಅಂದ್ರೆ ಯಾವ ಹಣ್ಣು ಹಾಕಿದ್ರಿ, ಯಾವ ಗಿಡ ಹಾಕಿದ್ರಿ? ನಾವು ಸಪೋಟ ಹಾಕಿದ್ವಿ, ಪ್ಯಾರ್ಲೋ ಹಾಕಿದ್ವಿ, ಮಾವಿನ ಗಿಡ ಹಾಕಿದ್ವಿ. ಅದರಲ್ಲಿ ಆದಾಯ ಇತ್ತ? ಅವು ಆದಾಯದಿಂದ ಅಷ್ಟೇನು ಆದಾಯ ಇಲ್ಲ, ಮನೆಗೆ ಮಾತ್ರ ಯೂಸ್ ಮಾಡ್ತಿದ್ವಿ ಅಷ್ಟೇ. ಒಟ್ಟಿನಲ್ಲಿ ತೋಟದಿಂದ ಒಳ್ಳೆ ಆದಾಯ ಬರ್ತಿದೆ ನಿಮ್ಗೆ? ಆದಾಯ ಬರ್ತಿದೆ. ತೋಟದ ಖರ್ಚು ಬಗ್ಗೆ ಮಾತಾಡಿದ್ರೆ ಒಂದು ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಾ ನೀವು? ಎಕರಿಗೆ ಅಂದ್ರೆ ಒಂದ 0.5% ಅಂತ ಖರ್ಚು ಮಾಡ್ತೀವಿ. ಮಣ್ಣು ಏರಿದ್ರೆ ಜಾಸ್ತಿ ಆಗತ್ತೆ. ಎಷ್ಟು ಜಾಸ್ತಿ ಆಗುತ್ತೆ? ಎಷ್ಟು ಅಂದ್ರೆ ಒಂದ ಹೆಚ್ಚು ಕಮ್ಮಿ ಎಕರಿಗೆ ಒಂದು 300,000 ಬರ್ತೈತೆ ಅಂದ್ರೆ ಒಂದೊಂದೂವರೆ ಲಕ್ಷ ತೆಗೆದಿಡ್ಬೇಕು, 1,00,000 ಅಂತ ತೆಗಿಬೇಕು. 1,00,000 ತೆಗೆದು ಬಾಕಿ ಎಲ್ಲ ನಿಮ್ಗೆ ಖರ್ಚು? ಅದ ಲೇಬರ್ ಹಚ್ಚಿ ಮಾಡಿಸಿದ್ರೆ ಜಾಸ್ತಿನೇ ಹೋಗುತ್ತೆ, ಮನೆಯವ್ರ ಒಂಚೂರು ಎಲ್ಲ ಇದು ಓಡಾಡಿ ಮಾಡ್ಕೊಂಡ್ರೆ ಕಮ್ಮಿ ಆಗತ್ತೆ. ಈ ತೋಟದ ನಿರ್ವಹಣೆಯಲ್ಲಿ ರೋಗ ಕೂಡ ಬರುತ್ತೆ ಅಂತ ಹೇಳಿದ್ರಿ, ಯಾವ ರೋಗ ಬಂದಿದೆ ನಿಮ್ ತೋಟದಲ್ಲಿ? ನಮ್ದು ಹಿಡಗಲ್ ಮುಂಡಿ ರೋಗ, ಅಣಬೆ ರೋಗ ಆಗೋದು, ಅವು ಬಂದಿದೆ. ಅದನ್ನ ಯಾವ ರೀತಿ ಗುರುತಿಸ್ತೀರಿ? ಎಲ್ರಿಗೂ ಬಂದಾಗ ನಿಮಗೆ ಬರುತ್ತೋ ಅಥವಾ ನಿಮ್ ಸಪರೇಟ್ ಆಗಿ ಏನು? ಇಲ್ಲ, ಅವು ಕೆಲವ್ರ ತೋಟಗಳಿಗೆ ಎಲ್ಲಾರು ತೋಟದಾಗ ಹೋದಾವ, ನಮ್ ತೋಟದಾಗ ಹೋದಾವೆ. ಅವು ಅಣಬೆ ರೋಗ ಅಂದ್ರೆ ಬುಡದತ್ರ ಒಂಥರ ಅಣಬೆ ಇದ್ದಂಗೆ ಇದ್ದು ಆ ಸತುವೆ ಅಂಶ ಇರಲ್ಲ, ಮರ ನೋಡಕ್ ಇರ್ತದ, ಒಂದೇ ವಾರಕ್ಕೆ ಗರೆ ಉದ್ದ ಇದ್ದು ಹಂಗೆ ಒಣಕ್ಯಂದು ಆ ಮರ ತಪ್ಪೇನೆ ಇದಾಗಿರ್ತೈತಿ, ಶಕ್ತಿ ಇರಲ್ಲ ಮರ. ಅದ ಅಣಬೆ ರೋಗ. ಇದು ಗರೆ ಇದ್ರದ್ದು ಕಸ್ಮರಿಗೆ ರೋಗ ಅಂದ್ರೆ ಗರೆ ಉದ್ದ ಬರಲ್ಲ, ಸಣ್ಣ ಹಾಕ್ಯಂತ ಹಾಕ್ಯಂತ ಸಣ್ಣ ಆಗಿ ಹಂಗೆ ಇದಾಗತ್ತೆ, ಅವಾಗ ಅದು ಕಸ್ಮರಿ ರೋಗ ಅಂದು ಇದಾಗತ್ತೆ. ಅದಕ್ಕೆ ಏನ್ ಮಾಡ್ತೀರಾ? ಅದಕ್ಕೆ ಏನು ಮಾಡಲ್ಲ, ಒಂದೊಂದ್ ಟೈಮ್ ಔಷಧಿ ಇದೆ, ದನಿ ಗೊಬ್ಬರ ಅದು ಮಾಡ್ತಾ ಇರ್ತೀವಿ, ತೇಲ್ತವೆ ಇಲ್ಲದ್ರೆ ಇಲ್ಲ, ಅವ್ನ್ ತೆಗದ್ ಮತ್ ಬೇರೆ ಗಿಡ ಹಾಕ್ತಿವಿ ಅಲ್ಲಿಗೆ. ನೀವು ಜೀವಾಮೃತ ಸಿಂಪಡಿಸೋದ್ರಿಂದ ಆತರ ರೋಗ ಬರಬಾರ್ದು ಅಂತ ಕೇಳ್ಪಟ್ಟೆ, ನೀವೇನು ಹೇಳ್ತೀರಿ? ಬರಬಾರ್ದು ಅಂದ್ರೆ ನಾವು ಅಷ್ಟು ತೋಟಗ ಸುಮ್ನೆ ಎಲೆ ಮೇಲೆ ಹಾಕಲ್ಲ, ಒಂದ್ ರೌಂಡ್ ಬರತಿ ಹಾಕತ್ತಾ, ಹಂಗಾಗಿ ಏನಂದ್ರು ಬರುತ್ತಾ ಒಂದೊಂದ್ ರೋಗ ಇರ್ತಾವೆ. ಒಟ್ನಲ್ಲಿ ಏನಾದ್ರೂ ನೀವು ಸಾವಯವ ಕೃಷಿನೇ ಅನುಸರಿಸಿದ್ರದು? ಹಂಗ ಕೃಷಿಯಿಂದಾನೇ ನಾವ್ ಇದ್ ಮಾಡ್ತಾ ಇದೀವಿ. ಈ ಮರಗಳ ಮಧ್ಯೆ ನೀವು ಬಾಳೆ ಕೃಷಿ ಕೂಡ ಮಾಡಿದ್ವಿ ಅಂದ್ರೆ, ಆ ಕೃಷಿ ಪದ್ಧತಿ ಬಗ್ಗೆ, ಯಾವ ಬಾಳೆ ಹಾಕಿದ್ರಿ, ಅದ್ರದ್ದು ಏನ್ ಮಾಡಿದ್ರಿ, ಅದರ ಆದಾಯ ಎಷ್ಟು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ? ನಾವು ಬೆಳೆರಸ್ ಬೆಳೆ ಹಾಕಿದ್ವಿ ಫಸ್ಟ್, ಸಣ್ಣವಿದ್ದ ಗಿಡ ನೆಟ್ಟಿವಲ್ಲ ಫಸ್ಟ್ ಗೆ ಅವಾಗ ಹಾಕಿದ್ವಿ, ಅವಾಗ ಚೆನ್ನಾಗಿ ನೋಡ್ಕೊಂಡು ಇದು ಮಾಡಿದ್ವಿ, ಅದರಿಂದನು ಆದಾಯ ಪರವಾಗಿಲ್ಲ ಬಂತು. ಎಕರಿಗೆ ಒಂದ್ 1,00,000, ಒಂದೊಂದ್ ತೋಟದಾಗ 1,50,000 ಹಿಂಗ್ ಬಂತು ರೇಟ್ ಇದ್ದಂಗೆ. ಒಂದೊಂದ್ ಟೈಮ್ 6 ರೂಪಾಯಿದಿಂದನು ಮಾರಿದೀವಿ, ಕೆಲವು ಟೈಮ್ 4 ರೂಪಾಯಿ ಸಿಗ್ತದೆ, ಹಿಂಗೆ ರೇಟ್ ಸಿಕ್ಕಂಗೆ. ಎಷ್ಟು ಎಕರೆಯಲ್ಲಿ ಬಾಳೆ ಹಾಕಿದ್ರಿ? ನಾವು ವರ್ಷಾಲು ಫಸ್ಟ್ ಗೆ ಸ್ಟಾರ್ಟಿಂಗ್ ಏನದೋ ಅಷ್ಟು ತೋಟಗಳಿಗೆ ಹಾಕ್ಯಂತ ಬಂದ್ವಿ, ಈಗ ಏನ್ ಮನಿ ತಿನ್ನಕ್ಕೆ ಅದಕ್ಕೆ ಹಾಕಿದ್ವಿ, ದೊಡ್ಡ ತೋಟ ಆದಂಗೆ ಹಂಗಾಗಿ ಸಿಗತ್. ಈ ತೋಟದ ಮಧ್ಯದಲ್ಲಿ ದ್ವಿದಳ ಧಾನ್ಯಗಳನ್ನು ಹಾಕಿ ಗೊಬ್ಬರಕ್ಕೋಸ್ಕರ, ಅನುಕೂಲಕ್ಕೋಸ್ಕರ ಗಿಡಕ್ಕೆ ಹಾಕ್ತಾರೆ ಅಂತ ಕೇಳ್ಪಟ್ಟೆ, ನೀವೇನ್ ಮಾಡಿದಿರ? ನಾವೇನ್ ಹಾಕಿಲ್ಲ ಬರೀ ಹಂಗೆ ಇದ್ ಮಾಡಿದಿವ, ದನ ಕರ ಆಡ್ತಾವಲ್ಲ ಹಂಗಾಗಿ ದನ ಆಡೋಕ್ಕೋಸ್ಕರ ಬಿಟ್ಕೊಂಡಿವಿ ಅಷ್ಟೇ. ಅದರಿಂದ ಏನು ನಿಮಗೆ ತೊಂದರೆ ಆಗಿಲ್ಲ? ಏನು ಆಗಿಲ್ಲ. ಈಗ ತೋಟದಲ್ಲಿ ಹಿಂಗಾರಸ ರೋಗ ಕಾಯಿಲೆ ಅಂತ ಕೇಳ್ಪಟ್ಟೆ. ಹಿಂಗಾರ ಹೂವು ಹುಳ ಹೂ ಕ್ರಿಮಿ ಕೀಟಗಳು ಕಡ್ದು ಇದಾಕವೆ, ಅಳಿಲು ಬಹಳ ಇದು ಮಾಡ್ತವೆ ಇಲ್ಲಿ, ಅವೆಲ್ಲ ಏನ್ ಮಾಡಕ್ಕಾಗಲ್ಲ, ಪ್ರಕೃತಿನೇ ಏನು ಮಾಡಕ್ಕಾಗಲ್ಲ ಅನ್ನಂಗಾಗಿ ಸುಮ್ಮನೆ. ಬೇರ್ ತಿಂತಕ್ಕಂತ ಕೀಟದ ಬಾಧೇನು ಇದೆ ಅಂತ ಹೇಳಿದ್ರು, ಅದು ನಿಮ್ ತೋಟದಲ್ಲಿ ಏನಾದ್ರು ಇದೆಯಾ? ಕೆಲವು ಮರ ಅದಾವೆ, ಅವು ಅದಾವೆ, ತಿಂತ ಇರ್ತವೆ, ಏನ್ ಮಾಡಂಗಿಲ್ಲ, ಅಲ್ಲಿಗೆ ಔಷಧಿ ಅದನ್ನ ಮಾಡ್ತೀವಿ, ಕಂಟ್ರೋಲ್ ಬರೋ ಬರ್ತಾವೆ, ಇಲ್ಲದ್ರೆ ಇಲ್ಲ ಹಿಂಗಾಕ. ಆತರ ಅದಕ್ಕೆ ತೋಟಕ್ಕೆ ಫುಲ್ ಹಾನಿ ಆಗಲ್ವಾ? ಹಾನಿ ಏನು ಪೂರ್ತಿ ಆಗಲ್ಲ, ಅಲ್ಲೆಲ್ಲ ಒಂದೊಂದೇ ಮರ ತಕ್ಕಂತ ಹೋಗ್ಕೋತದ. ಅಷ್ಟರಲ್ಲಿ ನೀವು ಅದನ್ನ ಎಚ್ಚೆತ್ಕೊಂತೀರ? ಹ್ಞೂ, ಅಷ್ಟರಲ್ಲಿ ಗೊತ್ತಾಗ್ತು ಅಂದ್ರೆ ಔಷಧಿ ಅದನ್ನ ಮಾಡ್ತೀವಿ. ಹೋದ್ಸಲಿ ಬಿಸಿಲು ಜಾಸ್ತಿ ಇತ್ತು, ಏಪ್ರಿಲ್ಲು ಮೇ ಮಾರ್ಚಲ್ಲೆಲ್ಲ ಹರಡುದ್ರ ರೋಗ ಏನಾದ್ರು ಬಂತ ನಿಮ್ ತೋಟದಲ್ಲಿ? ಉದುರಿದ್ವು ಕೆಲವು, ಈಗಲೂ ಉದುರ್ತವೆ ವೆದರ್ ಇಂದ. ಒಂದೊಂದ್ ಟೈಮ್ ಬಿಸಿಲು ಜಾಸ್ತಿ ಆದಾಗ, ಒಂದೊಂದ್ ಟೈಮ್ ಮಳೆಗಾಲ ಜಾಸ್ತಿ ಆದ್ರು ಉದುರ್ತವೆ. ಏನ್ ಇದ್ದಾವಷ್ಟೇ ಅಂತ ಸುಮ್ನೆ ಇರ್ತೀವಿ. ಇಷ್ಟೆಲ್ಲ ಆದ್ರೂ ತಾವು ಕೃಷಿ ಕೇಂದ್ರಕ್ಕೆ ಹೋಗಿ ಅವರಿಂದ ಏನಾದ್ರು ಮಾಹಿತಿ ಪಡ್ಕೋತೀರಾ? ಅವು ಹೋಗಿಲ್ಲ, ನಾವು ಪಡ್ಕೊಂಡಿಲ್ಲ, ನಮಗೆ ಇವೇ ಕೆಲಸ ವಜೆ ಹಾಕಾವಲ್ಲ, ಹಂಗಾಗಿ ಇವನ್ನೇ ನೋಡ್ಕೊಂತ ಇದೀವಿ. ಅವ್ರ ಮಾಹಿತಿ ಪಡ್ಕೊಂಡ್ರೆ ಇನ್ನೂ ಹೆಚ್ಚು ಬೆಳಿಬಹುದು ಚೆನ್ನಾಗಿ ಅಂತ ಅಂದು. ಇವು ಬೆಳಿಬಹುದು, ಈ ಓಡಾಡಿ ನಮಗೆಲ್ಲ ಮಾಡಕ್ ಆಗಲ್ಲ, ಅವನ್ನೆಲ್ಲ ನೋಡ್ಕೊಂಡು ಒಂದ್ ದನ ಕರ ಕಟ್ಕೊಂಡು ಅಂದು ನಾವ್ ಇದರಿಂದ ಬೆಳೆಯುತ್ತೆ ಚೆನ್ನಾಗ್ ಬರ್ತೈತಾ ಸುಮ್ನೆ. ಡ್ರಿಪ್ ಹತ್ತು ಎಕರೆಗೂ ಮಾಡಿದ್ರ? ಹತ್ತು ಎಕರೆಗೂ ಡ್ರಿಪ್ ಮಾಡಿದ್ವಿ. ಖರ್ಚು ಏನ್ ಬಂತ ಅದಕ್ಕೆ? ಖರ್ಚಿ ಅಂದ್ರೆ ಬಂತು ಅವಾಗ ಕಟ್ಕಡ್ತಂಗೆ ಎಕರೆಗೆ 15,000, ಈಗ 50,000 ಹಿಂಗ್ ಬರ್ತಾ ಐತಿ. ಅದ್ರ ನಿರ್ವಹಣೆ? ನಿರ್ವಹಣೆ ಅಂದ್ರೆ ಫಸ್ಟ್ ಗೆ ಮಾಡಕ್ ತನಕ ಮಾಡಿದ್ಮೇಲೆ ಕ್ಲೀನ್ ಮೇಂಟೈನ್ ಮಾಡಿ ಸುತ್ತಿಡೋದು, ಅದನ್ನ ಕ್ಲೀನ್ ಮಾಡಿದ್ರೆ ಏನಾಗಲ್ಲ. ಲೇಬರ್ ಹಚ್ಚಿದ್ರೆ ಅರ್ಧಕ್ಕರ್ಧ ಕಟ್ಟಾಗದು, ಕ್ಲೀನ್ ಸುತ್ತಲ್ಲ, ಸೊಟ್ಟ ಬಟ್ಟಾಗಿ ಹಾಳಾಗತ್ತೆ. ಹೆಂಗ ಹಾಕತ್ತೆ? ನೀರೆಲ್ಲೂ ನಿಲ್ಲಲ್ವಾ ನಿಮ್ ತೋಟದಲ್ಲಿ? ನೀರು ನಿಲ್ಲಲ್ಲ, ಸೈಡಿಗೆ ಹೋಗುತ್ತೆ. ಇದ್ ಮಾಡ್ತೀವಿ, ಒಂದ್ ತೋಟ ಮಾತ್ರ ಶೀತ ಹಾಕತ್ತೆ, ಅದ್ ಸೀಪೇಜ್ ಮಾಡಿದೀವಿ. ಹೊರಕ್ ಬರುತ್ತೆ ನೀರೇನು, ಮಳೆಗಾಲದಾಗ ಓಪನ್ ಮಾಡ್ಬಿಡ್ತೀವಿ, ಹೊರ ಬರುತ್ತೆ. ಅಂದ್ರೆ ನೀರ್ ಎಲ್ಲಿ ಹೋಗಕ್ ಮಾಡಿದಿರಾ? ಆ ರೋಡ್ ಸೈಡ್ ನ ಕಾಲೇವಿದೆ, ಎಲ್ಲ ಕಾಲೇ ಹೋಗ ಮಾಡಿದೀವಿ. ಅಂದ್ರೆ ಒಂದು ಗಿಡಕ್ಕೆ ಅಡಕೆ ನೀವು ಬೆಳೆದಂತ ರೀತಿಯಲ್ಲಿ, ನೀವು ಕೊಟ್ಟಂತ ಗೊಬ್ಬರದ ರೀತಿಯಲ್ಲಿ ಎಷ್ಟು ಬರ್ಬೋದು ಒಂದ್ ಗಿಡಕ್ಕೆ? ಕೆಲವು ಚೆನ್ನಾಗಿದ್ರೆ ಒಂದ್ 2 kg, 2.5 kg ತನಕ ಬರ್ತವೆ. ಕೆಲವೊಂದು 1 kg ಬಿಡ್ತಾವ ನಮ್ಮ ಮರ. ಹಿಂಗೆ ಸಂಪೂರ್ಣ ಫಸಲು ಬಂದು 6 ವರ್ಷ 7 ವರ್ಷದ ಗಿಡದ ಬಗ್ಗೆ ಮಾತಾಡೋದಾದ್ರೆ ಅವು 3 kg ತನಕ ಬರ್ತವೆ ಆ ಮರ. ಹಂಗ ವಯಸ್ಸು ಏಜ್ ಮೇಲೆ ಹೋಗವು. ನೀವ್ ಎಷ್ಟು ವರ್ಷದಾಗಿರೋದ್ ಈಗ ಮರಗಳು? ನಮ್ಮವ ಈಗ ಒಂದ್ 30 ವರ್ಷದಿಂದ ಹೋಯ್ತು ಒಂದ್ ತೋಟ. ಒಂದ್ 15 ವರ್ಷ 10 ವರ್ಷದಿಂದ ಹೋದವು. ತೋಟ ನಿರ್ವಹಣೆ ಖರ್ಚು ಅಂತ ಅವಾಗ್ಲೇ ಮಾತಾಡಿದ್ರೆ ಏನೇನ್ ಖರ್ಚು ಬರ್ಬೋದು ತೋಟ ಮಾಡೋರ್ಗೆ? ತೋಟ ಏನೇನ್ ಖರ್ಚು ಅಂದ್ರೆ ಬೋರಿಂದು, ಇದು ಸುತ್ತಲೂ ತಂತಿ ಬೇಲಿ, ಪೈಪ್ ಲೈನ್, ಅವ್ ಹಾಕ ಗುಣೆ ಮಾಡಿ ಹಾಕೋದು, ಎಲ್ಲ ಖರ್ಚು ಬರ. ಖರ್ಚು ಜಾಸ್ತಿ ಬಂದಾಗ ತಮ್ಗೆ ರಿಸ್ಕ್ ಅಂತ ಏನು ಅನ್ಸಲ್ವಾ? ರಿಸ್ಕ್ ಆಗತ್ತೆ, ಮತ್ ಮಾಡ್ಬೇಕು, ಹಂಗಾಗಿ ಆಗತ್ತೆ. ಅಂದ್ರೆ ಈಗಂತೂ ಅಡಿಕೆ ಬೆಲೆ ಜಾಸ್ತಿ ಇದೆ, ಆ ಒಂದ್ ಇದ್ರಲ್ಲಿ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಇದರಿಂದ? ನೀವು ಎಷ್ಟು ಈಗಿನ ರೇಟ್ ಇದ್ದಷ್ಟು ಇಷ್ಟಾದ್ರೆ ಸಿಕ್ಕರ್ ಸಾಕ್ ನಮಗೆ, ಹೆಂಗ ನಡೆಯುತ್ತೆ. ಇದರಿಂದ ಒಳ ಬಂತು ಅಂದ್ರೆ ಕಷ್ಟ ಆಗತ್ತೆ. ಆಮೇಲೆ ಈಗ ಮಾಡಿದಾರಿಗೇನು ಈಗ ಸ್ವಲ್ಪ ಅದರಿಂದ ಆದಾಯ ತಕ್ಕಂದ್ವಿ ಅಷ್ಟೇನು ಅನ್ಸಲ್ಲ, ಅವಾಗ ಸ್ವಲ್ಪ ಒಳ ಬಂದ್ರೆ ನಡೀತಾ ಇರ್ತೈತಿ. ಈ ಹೊಸ್ದಾಗ ಮಾಡಿರೋ ಗಿಡದಾರಿಗೆ ಬಳ ಹೊಡೆದ್ ಬಿಡತ್ತೆ. ಹೊಸ್ದಾಗ ಮಾಡಿರೋರು ಅಂದ್ರೆ ಎಷ್ಟು ವರ್ಷದಿಂದ? ಈಗ ಒಂದ್ 4 ವರ್ಷ 2 ವರ್ಷ ಅವ್ನು ಕಟ್ಟಿರ್ತಾರಲ್ಲ, ಅವ್ರಿಗೆ ಬಳ ಇದಾಗತ್ತೆ, ಫೆಲ್ ಕಮ್ಮಿ ಆಯ್ತು ಅಂದ್ರೆ. ನೀವು 7ನೇ ಕ್ಲಾಸ್ ಓದಿ ನಂತರವಾಗಿ ಕೃಷಿ ಮಾಡಿದ್ರಿ ಅಂತ ಹೇಳಿದ್ರಿ, ನಿಮ್ ಜೊತೆಗಿದ್ದವರೆಲ್ಲ ಓದ್ತಾ ಹೋದ್ರು, ಅವರು ನಿಮ್ಮನ್ ನೋಡಿದ್ರೆ ಈಗೇನಂತಾರೆ, ಮುಂಚೆ ಏನಂತಿದ್ರು? ಮುಂಚೆ 7ನೇ ಕ್ಲಾಸ್ ಓದಿ ನಾವು ದನ ಕರ ಕಟ್ಕೊಂಡ್ ಮಾಡ್ತಾ ಇದ್ವಿ, ಅವ್ರದೇ ಪಾಡು ಅನ್ಸೋದು, ಈಗ ನಿಮ್ ಪಾಡು ಅಂತ ಅವ್ರು ಅಂತಾರೆ. ಹಿಂಗೆ ಹೆಂಗೆ ನಿಮ್ದು ಚೆನ್ನಾಗಿ ಅಂತ ಅವ್ರು ಯಾಕಂತಾರೆ? ಹಿಂಗೆ ಅಂದ್ರೆ ಅಡಿಕೆಯಿಂದ ಇದಾಕತ ರೇಟ್ ಅದು ಸಿಕ್ಕು ಚೆನ್ನಾಗೈತಲ್ಲ, ಹಂಗಾಗಿ ನಿಮ್ ಪಾಡು ಅಂತಾರೆ. ಅವ್ರ ನೌಕರಿದು ಒಂದೊಂದ್ ಟೈಮ್ ಹಿಂಗ ಇದಾಕತಲ್ಲ, ಹಂಗಾಗಿ ಇದು ಮಾಡ್ತಾರೆ. ಕೊರೋನಾ ಬಂತು ಆ ಸಮಯದಲ್ಲಿ ಅವಾಗ ಒಂದ್ ಸ್ವಲ್ಪ ವಜೆ ಆಯ್ತು, ಕೆಲ್ಸಕ್ಕೆ ಬರೋರು ಬರ್ತದಿಲ್ಲ ಹಿಂಗಾಗದು. ಆಮೇಲೆ ಬೇರೆ ಕಡೆ ಇಕ್ಕಿನ ನಮ್ಗೆ ಒಂದ್ ಸ್ವಲ್ಪ ಬೆಟರ್ ಅನಿಸ್ತು. ಈಗ ಸಿಂಗ್ ಸಿಂಗ್ ಅಲ್ಲಿ ನಾವ್ ಕೆಲ್ಸಕ್ಕೆ ಹೋಗ್ತಿದ್ವಿ, ಏನೋ ಅನ್ಸ್ತಿದ್ದಲ್ಲ, ತೋಟಗಳ ನಮ್ ಪಡಿ ನಾವ್ ಮಾಡ್ಕೊಂಡ್ ಬರ್ತಿದ್ವಿ. ಈ ಸಿಟಿ ಕಡೆ ಅಂದ್ರೆ ಎಲ್ಲಾರು ಜನ ಗುಂಪು ಕೂಡೋರು, ಮತ್ತು ಅವ್ರಿಗೆ ಒಬ್ಬರಿಂದ ಒಬ್ಬರಿಗೆ ವಾಸನೆ ಇದಾಗತ್ತೆ ಅಂತ ಇದಾಗದು. ನಮ್ದ ಹಂಗಲ್ಲ, ನಮ್ ತೋಟಗಳಿಗೆ ನಮ್ ದನ ಕರಗಳ ಕೆಲ್ಸಗಳಿಗೆ ಹೋಗಿದ್ವಿ, ಹಂಗ ನಮ್ದೇ ಬೆಟರ್ ಅನಿಸ್ತು. ತೋಟದಲ್ಲಿ ಇರ್ಬೇಕಾಟ ಅಂತ ಕೇಳ್ಪಟ್ಟೆ, ಅಂದ್ರೆ ನೋಡಿದೆ ನಾನು, ಅದಕ್ಕೆ ಏನ್ ಮಾಡ್ತೀರಿ? ಅದು ಇರ್ಬೆ ಪುಡೆ ಇಲ್ಲಾಂದ್ರೆ ಇದ್ನು ಮಾಡ್ತೀವಿ, ಬೂದಿ ಅದು ಹಾಕ್ತಿವಿ, ಆದ್ರೂ ಅಷ್ಟೊಳಗೆ ಕಂಟ್ರೋಲ್ ಬರ್ತವೆ. ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಿ ಇದನ್ನ? ಅಡಿಕೆ ಸುಲಿಯೋದಾಗ್ಲಿ ಬೆಳ್ಸೋದಾಗ್ಲಿ ಯಾರಿಗೆ ಕೊಡೋದು ಏನು ಅದ್ರ ಬಗ್ಗೆ? ಮಾರ್ಕೆಟಿಂಗ್ ಅಂದ್ರೆ ನಾವು ಕೆಡಿಸ್ತೀವಿ, ಲೇಬರ್ ಹಚ್ಚಿ ಕೆಡೋನು ಬೇರೆ, ಮತ್ತೆ ಅದನ್ನ ತಂದು ತೋಟದಳಿಂದ ತಂದು ಮಿಷಿನ್ಗೆ ಹಾಕಿ ಮಿಷಿನ್ ಬೇಯಿಸಿ ಮತ್ತೆ ಆಮೇಲೆ ಒಣಗಿಸಿ ಅದನ್ನ ಮಾರ್ಕೆಟಿಗೆ ಬಿಡ್ತೀವಿ, ಚನ್ನೀರಿ ತುಂಕೋಸಿಗೆ. ಅಲ್ಲಿ ರೇಟ್ ಏನ್ ಹಾಕತ್ತ ಅದನ್ನ ಮೇಲೆ ರೇಟ್ ಡಿಪೆಂಡ್. ಕೇಳಿ ನೀವೇ ಮಾಡ್ತೀರಿ? ಹ್ಮ್, ನಾವೇ ಮಾಡ್ತೀವಿ. ನೀವೇ ಚೇಣಿ ಮಾಡ್ತೀರ? ಅಂದ್ರೆ ಅದ್ರ ಖರ್ಚು ಬೇರೆಯವ್ರದ್ ಕೇಳಿ ಇಡಿಯಲ್ಲ, ನಮ್ ಮನೆಯದ್ ಮಾತ್ರ ಮಾಡ್ಕೊಂತೀವಿ. 10 ಎಕರೆ ಚೇಣಿ ನೀವೇ ಮಾಡ್ತೀರಿ? ನಾವೇ 10 ಎಕರೆ ನಾವ್ ಮಾಡ್ಕೊಂತೀವಿ. ಅದೆಷ್ಟು ಖರ್ಚು ಬೀಳ್ಬಹುದು? ಖರ್ಚು ಅಂದ್ರೆ ಲೇಬರ್ ಮೇಲೆ ಹೋಗತ್ತೆ, ಲೇಬರ್ ಜಾಸ್ತಿ ಕೇಳಿದ್ರೆ ಜಾಸ್ತಿ ಖರ್ಚು ಬರುತ್ತೆ. ನಾವು ಎಷ್ಟು ಕೊಡ್ತೀವಿ ಈಗ ಈ ಕಿಂಟಲ್ ಎಷ್ಟು ಅಂತ ಒಂದು ವರ್ಷದ ಮಾಡಿದೀವಿ. ಮಿಷಿನ್ ಎಲ್ಲ ನಮ್ಮವೇ ಅಲ್ಲಿ ಸುಲಿಯರೆಲ್ಲ ನಾವ್ ಇಟ್ಕೊಂಡಿವಿ. ಅವ್ರ ತಂದು ತೋಟದಿಂದ ಮಾಡತ್ತಿಗೆ ಈ ಅದ್ ರೇಟ್ ಜಾಸ್ತಿ ಅಂದ್ರೆ ರೇಟ್ ಇದಾಗುತ್ತೆ. ನೀವು ಒಬ್ಬ ಯುವ ಕೃಷಿಕರಾಗಿ ಬೇರೆ ಯುವಕರಿಗೆ ರೈತರಾಗಿ ಬೇರೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕಡೆಯದಾಗಿ? ಬೇರೆಯವರಿಗೆ ಅಂದ್ರೆ ನಮ್ದು ಅಂದ್ರೆ ಸಿಟಿಗಿನ ನಮ್ದು ರೈತರದ್ದೇ ಪಾಡು ಅನಿಸ್ತತಿ. ಸಿಟಿಗಳಾಗೆ ಒಂದೇ ಸಮ ಕೆಲಸ ಸಿಕ್ಕರೆ ನಡೀತತಿ, ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ಅವ್ರ ಪಾಡು ಭಾರಿ ಕಷ್ಟ. ರೈತರದ್ದು ಇಲ್ಲಿ ಹಂಗಲ್ಲ, ತೋಟಗಳು ಹಿಂಗೆ ಅಡ್ಡಾಡ್ಕೊಂಡ್ ಬಂದ್ರು ಹೆಂಗ ಹಾಕತ್ತಿ, ಒಂದು ಒಂದು ಮನೆಗಿದ್ರೆ ನಡೀತದ ನಮ್ದು, ಅವ್ರದ್ ಹಂಗಲ್ಲ ನಡೆಯಲ್ಲ. ಡ್ಯೂಟಿ ಮಾಡ್ಲೇಬೇಕು, ಇದ್ ಮಾಡ್ಲೇಬೇಕು, ಹಂಗಾಗತ್ತೆ. ಹಾಗಾಗಿ ಕೃಷಿ ಮಾಡ್ರಿ ಅಂತ ಹೇಳ್ತೀವಿ, ಕೃಷಿನೇ ಪಾಡು ಅಂತ ಹೇಳದ್ ನಾವು. ಒಳ್ಳೇದು ಗಿರೀಶ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದೀರಿ. ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಚನ್ನಗಿರಿ ತಾಲೂಕು ಸೋಮಶೆಟ್ಟಿಹಳ್ಳಿಯ ಕೃಷಿಕ ಗಿರೀಶ್ ಜಿಕೆ ಅವರ ಕೃಷಿ ಅನುಭವಗಳ ಕುರಿತ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ಇದೊಂದು ಪ್ರಕಟಣೆ. ಶಿವಮೊಗ್ಗ ಜಿಲ್ಲೆಯ ವಿವಿಧ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ವಿವಿಧ ಫಸಲುಗಳ ಮೊದಲ ಅವಧಿಯ ಈ ಹರಾಜು ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದ್ದು ದಿನಾಂಕ 16 ಮಾರ್ಚ್ 2023 ಮುಕ್ತಾಯಗೊಳ್ಳಲಿದೆ. ಈ ಹರಾಜು ನಿಬಂಧನೆ ಹಾಗೂ ನಿಯಮಾವಳಿ ಮತ್ತು ಹೆಚ್ಚಿನ ವಿವರಗಳಿಗೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ರಾಜ್ಯ ವಲಯ ಶಿವಮೊಗ್ಗ ಇವರ ಕಚೇರಿಯನ್ನು ಸಂಪರ್ಕಿಸಬಹುದು ಮತ್ತು ದೂರವಾಣಿ ಸಂಖ್ಯೆ 0818222-2224 ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ, ಸ್ಥಿರ ದೂರವಾಣಿ 0818222-2224. ಅಲ್ಲದೆ ವೆಬ್ಸೈಟ್ ಸಂಖ್ಯೆ, ವೆಬ್ಸೈಟ್ ವಿಳಾಸ www.eproc.karnataka.gov.in ಅನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಈಗ ಚಿತ್ರದುರ್ಗ ಜಿಲ್ಲೆ ಬೊಮ್ಮೇನಹಳ್ಳಿಯ ಸಿದ್ದಲಿಂಗಮ್ಮ ಮತ್ತು ಸಂಗಡಿಗರಿಂದ ಎಲ್ಲವನ್ನ ಪದಗಳನ್ನು ಕೇಳೋಣ. ಕೊಳ್ಳ